ಸಂದರ್ಶನದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆ ಒಂದು ವಿಷಯವನ್ನ ತಮ್ಮ ಮುಂದೆ ಮಂಡಿಸಲಿದ್ದೇವೆ. ಅದೇ ರೀತಿ 8ನೇ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರೊಫೆಸರ್ ಆದಂತ ಶ್ರೀ ಪ್ರಭುದೇವರವರು, ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ ರವರು ಏನು ಮಾಹಿತಿಯನ್ನು ಕೊಟ್ಟಿದ್ರು ಅದನ್ನ ಮುಂದುವರೆದ ಮಾಹಿತಿಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡಲಿದ್ದೇವೆ. ಇದು ಬಹಳ ಮುಖ್ಯವಾಗಿ ಹವಾಮಾನ ಬದಲಾವಣೆ ಮತ್ತೆ ಮೀನುಗಾರಿಕೆ ಕ್ಷೇತ್ರ ಯಾವ ರೀತಿಯಾದಂತ ಒಂದು ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರ ಒಂದು ಅಭಿಪ್ರಾಯಗಳನ್ನ ತಮ್ಮ ಮುಂದೆ ತಿಳಿಸ್ತಾರೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರನ್ನೂ ಸಹ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಒಂದು ಅಭಿಪ್ರಾಯಗಳನ್ನ ನಮಗೆ ನೀಡಬೇಕು ಅಂತಂದ್ಬಿಟ್ಟು ಈ ಮೂಲಕ ಕೋರ್ಕೊಂತೀನಿ. ಧನ್ಯವಾದಗಳು. ನಮಸ್ಕಾರ, ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ, ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರಾವಳಿ ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗಿದೆ. ಪ್ರಮುಖವಾಗಿ ಕಾಸರಗೋಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 16 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 7 ಸೆಂಟಿಮೀಟರ್, ಕನ್ನಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕರಾವಳಿಯ ತೀರದಲ್ಲಿ ಟ್ರಫ್ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ August 21-25 ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ August 20-25 ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ August 20-25 ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯಾದ್ಯಂತ August 26 ಮಳೆಯ ವಿಂಗಡಣೆ ಹಾಗೂ ತೀವ್ರತೆ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಸಜ್ಜನ್ ಸಾಹೇಬ್ರೇ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಒಂದು ಏನು ಬೆಳ್ದಣ್ಣಿಂದ ಬೇರೆ ಬೇರೆ ಉತ್ಪನ್ನಗಳನ್ನ ನೀವು ತಯಾರು ಮಾಡ್ತಿದ್ದೀರಾ ಬಹಳ ವರ್ಷಗಳಿಂದ, ಒಂದು 25 ವರ್ಷಗಳಿಂದ, ನಿಮಗೆ ಯಾವ ರೀತಿ ಈ ಒಂದು ಆಲೋಚನೆ ಬಂತು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವವನ್ನ ಹಂಚ್ಕೊಳ್ಳಿ ಸರ್. 1986 ನಮ್ಮ ಏರಿಯಾದಲ್ಲಿ ಬರ ಬಂದ್ ಸರ್, 86. ಅವಾಗ ನಮ್ಮ ಊರಿನ ಎಲ್ಲಾ ತೆಂಗಿನ ತೋಟಗಳು ಸತ್ತೋಗ್ಬಿಟ್ಟು ಅದ್ರಾಗ ನಮ್ಮ ತೋಟನು ಬಲಿಪಶು ಆಯ್ತು. ಆದ್ರೆ ಉಳಿಸೆ ಮರ, ಬೇಲದ ಮರ ಉಳಿದಿದ್ವು ಪಕ್ಕದ ತೋಟದಲ್ಲಿ. ನಮ್ಮ ಹೊಲದಲ್ಲಿ ಏನು ಬೇಲದ ಮರ ಇದ್ದಿಲ್ಲ, ಪಕ್ಕದ ಹೊಲದಲ್ಲಿ ಇದ್ವು, ಅವು ಉಳಿದಿದ್ವು. ಸತ್ತೋಗಿರೋದ್ ಬಿಟ್ಟು ಉಳಿಯೋದ್ ಯಾಕೆ ಮಾಡಬಾರ್ದು ಅಂತ ಒಂದು ಚಿಕ್ಕ ಆಲೋಚನೆ. ಆದ್ರೆ ಅದನ್ನ ಮಾಡ್ಬೇಕಂದ್ರೆ ನನಗೆ ಭೂಮಿ ಇಲ್ಲ ಸರ್. ಅವಾಗ ಏನಾಯ್ತು, ಎಷ್ಟೋ ವರ್ಷ ಈ ಕತೆ ಒಂದು ಅಕ್ಕಪಕ್ಕದವ್ರಿ, ತೆಂಗು ಬೇಡ, ಅಡಿಕೆ ಬೇಡ, ನಮ್ಮ ಏರಿಯಾಕ್ಕೆ ಬೇಲ ಹಾಕ್ರಪ್ಪ, ಹುಣಸೆ ಹಾಕ್ರಪ್ಪ ಅಂತ ಹೇಳಿದಾಗ ಯಾರು ನನ್ನ ಮಾತು ಒಬ್ರು ಕೇಳಲಿಲ್ಲ. 2002 ಜರ್ನಿ ಐತಲ್ಲ, 75 ವರ್ಷ ಜರ್ನಿಯಾಗೆ ನಾವು ಸ್ವಲ್ಪ ಸುಸ್ಥಿರ ಆದೆ, ಭೂಮಿನೂ ಕೊಂಡ್ಕೊಂಡೆ. ಅದು ಸೌಳ ಭೂಮಿ ಕರ್ಮ ಭೂಮಿ ಸರ್. ನಮ್ಮ ವ್ಯವಸ್ಥೆ ಒಳಗಡೆ ಸೌಳ ಭೂಮಿ ಬೀಳ್ಭೂಮಿ ಆಗಿ ಬಿಟ್ಬಿಡ್ತಾರೆ ಅಲ್ಲ. ಹೌದು. ಆದ್ರೆ ನಮ್ಮ ಭೂಭಾಗದಲ್ಲಿ ಅದು ಒಂದು ಭಾಗನೇ, ಭೂಮಿನ ತಾಯಿ ಅಂತೀವಿ. ಅದ್ಭುತ ಅದ್ಭುತ. ಆ ತಾಯಿಯನ್ನ ಅಲ್ಲ, ನಾವು ಕ್ಯಾನ್ಸರ್ ಇದ್ರು ಟ್ರೀಟ್ ಮಾಡ್ತೀವಲ್ಲ ಸರ್, ಯಾಕೆ ಅದನ್ನು ಮಾಡಬಾರ್ದು ಅನ್ಕೊಂಡು ಪಕ್ಕದ ಭೂಮಿ ತಗೊಂಡೆ ನಾನು. ಅದ್ರಾಗೆ ಬೇಲ ವಿನ್ಯಾಸ ಮಾಡಿದೆ. ಅದು ಮುಖ್ಯವಾಗಿ ನಿಮ್ಮ ಜಿಲ್ಲೆನೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರಿಸರ್ಚ್ ಫಾರೆಸ್ಟ್ ಫಾರಂ ಅಂತ ಇದೆ, ಅಲ್ಲಿ ನನಗೆ ಗಿಡಗಳು ಲಭ್ಯ. ಅದು ಬಂದಾಗ ಹೋದಾಗ ನನಗೆ ಸ್ವರ್ಗ ಮುರಿಯಾಗೇನು ಅಂತ ಅನಿಸ್ಬಿಡ್ತು. ಆವಾಗ ಏನ್ ಮಾಡಿದೆ, ಆ ಗಿಡಗಳು ತಗೊಂಡೋದೆ, ಡಾಕ್ಟರ್ ರಾಜಣ್ಣ ಅಂತ ಇದ್ರು, ಆ ಗಿಡಗಳು ತಗೊಂಡೋದೆ ಹಾಕಿದೆ. ಒಬ್ರು ಹಾಕೋದಕ್ಕಿಂತ ಕೆಲವಾರು ಜನ ಹಾಕಿದ್ರೆ ಒಳ್ಳೇದಲ್ಲ, ಒಂದು ಸಂಘಟನೆ ಮೂಲಕ ಅನ್ಕೊಂಡೆ, ಅದರಲ್ಲಿ ಫೇಲ್ ಆದೆ. ಒಬ್ಬೇ ಒಬ್ರು ಮಾತು ನಮ್ಮ ಜೊತೆ ಕೈ ಜೋಡಿಸಿದ್ರು, ಗಿಡ ತಗೊಂಡೋಗಿ ಹಾಕ್ಬಿಟ್ವಿ. ನನಗೆ ಬಡತನ ಫೆನ್ಸಿಂಗ್ ಇದ್ದಿಲ್ಲ, ಅವ್ರ 200 ಗಿಡ ಹಾಕಿದ್ರೆ 200 ಗಿಡ ಸೋತೋಗ್ಬಿಡುವ. ನನ್ನ 100 ಗಿಡದ 30 ಗಿಡ ಬಿಡ್ದು ಸರ್. ನಾನು ಜೆಟ್ ಪಾಸ್ ಗ್ರೇಸ್ ಪಾಸ್ ಪಾಸ್ ಆದಂಗೆ ಆ 30 ಮರಗಳು ನನಗೆ ಫಲ ಕೊಟ್ಟವ ಸರ್. ಈಗ ನಾನು ಆ 30 ಮರಗಳಿಂದ ಆ ಹಣ್ಣು ಮಾರಿದ್ರೆ ನನಗೆ ಬಡತನ ಜಾಸ್ತಿ ಇತ್ತಲ್ಲ, ನನ್ನ ಮಕ್ಕಳಿಗೆ ನಮ್ಮ ಕಷ್ಟಗಳು ಅರಿವಾಗಿತ್ತು. ಹೈವೇಗೆ ನಾನು ಹೊಲ ಸೀಳ್ಕೊಂಡು ಹೋಗಿರೋದ್ರಿಂದ ಆ ಬೇಲದ ಹಣ್ಣಿಂದು ಹಣ್ಣು ಕೊಟ್ರೆ 10 ರೂಪಾಯಿಗೆ ತಗೋಬಹುದು, ಜ್ಯೂಸ್ ಮಾಡಿದ್ರೆ ಹೇಗೆ ಅಂತ ನಮಗೆ ಅವೇರ್ನೆಸ್ ಬಂತು.

ಅಂತ ಹೇಳಿದ್ರು ಅವರು. ಅಂದ್ರೆ 10-20 ಕ್ವಿಂಟಲ್ ಇಳುವರಿ ಬರ್ತಕ್ಕಂತ ಸಾಮರ್ಥ್ಯ ಬೇಲಾಕಿದೆ ಸರ್. 50 ರೂಪಾಯಿ ಕೆಜಿ ಹಾಕಿದ್ರು ಅಂದ್ಕೊಂಡ್ರೆ ಎಷ್ಟೋ ಸಾವಿರ ಒಂದು ಮರದಿಂದ ಆಗುತ್ತೆ ಸರ್. ಇಲ್ಲಿ ಮಹಾತ್ಮ ಇಲ್ಲಿ ಒಬ್ರು ಕುತ್ಕೊಂಡಿದ್ದಾರೆ, 4 ಮರಗಳಿದಾವೆ, ನನ್ನ ಕಂಡುಬಿಟ್ಟು 4 ಲಕ್ಷ ರೂಪಾಯಿ ಜ್ಯೂಸ್ ಮಾಡಿ ಸಂಪಾದಿಸಿದ್ದಾರೆ 4 ಮರಗಳಲ್ಲಿ. ಅಂದ್ರೆ ಇದು ಅಮೂಲ್ಯವಾಗಿರ್ತಕ್ಕಂಥ ಮರ ಸರ್, ಔಷಧೀಯ ಮರ ಸರ್. ಇದು ಇಡೀ ದೇಶಕ್ಕೆಲ್ಲ ವಿಶ್ವಕ್ಕೆ ಬೇಕು ಸರ್. ಇದು ಹಾರ್ಟ್ ಅಟ್ಯಾಕ್ ಕಡಿಮೆ ಮಾಡುತ್ತೆ, ಶುಗರ್ ಬರದಂಗ್ ನೋಡುತ್ತೆ, ಮಹಿಳೆಯ ಋತುಚಕ್ರದ ಸಮಸ್ಯೆ ಕಡಿಮೆ ಮಾಡುತ್ತೆ. ಈ ರೀತಿ ಅದ್ಭುತ ಔಷಧಿಗಳ ಭಂಡಾರ ಸರ್. ಇದು 30 ಅಡಿಗೊಂದು ಹಾಕಿ ಇದನ್ನ ನಾವು ಬಳಸಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸರ್. ಆಮೇಲೆ ಇದಕ್ಕೆ ಹೆಚ್ಚು ನೀರು ಬೇಕಾಗುತ್ತಾ ಅಥವಾ ಸಾಮಾನ್ಯವಾಗಿ ಮಳೆ ಆಧಾರಿತವಾಗಿ ಇದು ಬೆಳೆ ಬಂದ್ಬಿಡುದು? 1-2 ವರ್ಷ ಮೊದಲನೇ ವರ್ಷ ಬಹಳ ವೇಗವಾಗಿ ಬೆಳೆಯಲ್ಲ ಸರ್, ಬೇರು ಬೆಳೆಸಿ ಹೇಳುತ್ತಿದ್ದು. ಯಾಕಂದ್ರೆ 100 ವರ್ಷ 200 ವರ್ಷ ಬೆಳೀತಕ್ಕಂಥ ಮರ ಆಗಿರೋದ್ರಿಂದ ಪ್ರಕೃತಿಯಲ್ಲಿ ಬದುಕಬೇಕಂತಂದ್ರೆ ಅದು ಮೊದಲು ಬೇರು ಬೆಳೆಸ್ಕೊಂಡ್ಬರ್ತದೆ, ದೀರ್ಘಾವಧಿ ಬೆಳೆಗಳು. ಹಾಗಿದ್ದು ಬೇರು ಬೆಳೆಸ್ಕೊಂಡ್ಬರ್ತದೆ, ಮೊದಲನೇ ವರ್ಷ ತುಗುಡಿಸ್ಕೊಂಡ್ ಸರ್, 2ನೇ ವರ್ಷದಿಂದ ಪಿಕಪ್ ಆಗುತ್ತೆ. ಹಾಗಾಗಿ ಇದು ಎಲ್ಲ ಬರ ನಿರೋಧಕ ಶಕ್ತಿ ಹೊಂದಿದೆ. ಇಡೀ ನಮ್ಮ ದೇಶದ ಎಲ್ಲಾ ಭಾಗದಲ್ಲಿ ಬೆಳೀತದೆ, ಕರಾವಳಿಯಲ್ಲಿ ಕಡಿಮೆ ಇದೆ ಅಷ್ಟೇ. ಶ್ರೀಲಂಕಾದಲ್ಲಿ ಇದು ದೇಶದ ಫಲ ಸರ್. ನೇಪಾಳದಲ್ಲಿ ಇದನ್ನ ಈ ಮರಕ್ಕೆ ಮಹಿಳೆಯನ್ನ ಮೊದಲು ಮದುವೆ ಮಾಡಿ ಆಮೇಲೆ ಗಂಡ್ ಮಕ್ಳಿಗೆ ಮಾಡ್ತಾರೆ ಅಂತ ಬಂದು. ಆಮೇಲೆ ಇದು ಎಲ್ಲಾ ದೇವರಿಗೂ ಪ್ರಿಯ ಸರ್. ಇದು ಕಪಿತ್ ಜಂಬು ಫಲಸಾರ ಭಕ್ಷತಮ್ಮ ಅಂತ ಹೇಳ್ತೀವಿ. ಕಪಿತ್ ಅಂದ್ರೆ ಬೇಲ್ದಣ್ಣು ಗಣಪತಿಗೆ ಅಂತ, ಜೊತೆ ಶಿವನ ರುದ್ರಾಭಿಷೇಕ ಬೇಕು ಅಂತ ಬರ್ತಾರೆ ನಮ್ಮ ಮನೆಗೆ. ಅದಕ್ಕೆ ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತ ಬೆಂಗಳೂರು ಜನ ಕುಡಿತೀರಿ. ಈ ರೀತಿ ಎಲ್ಲಾ ದೇವತೆಗಳಿಗೂ ಬೇಕು ಅಂದ್ರೆ ಅದೇ ದೇವತೆ ಸ್ವರೂಪ ನೀವು. ಇದರಿಂದ ಅನೇಕ ರೋಗಗಳು ಕಡಿಮೆ ಆಗ್ತವೆ. ಇದೊಂದು ವಾರದಲ್ಲಿ ಒಂದಿನ 2 ದಿನ ಕಂಜು ಮಾಡೋ ವ್ಯವಸ್ಥೆ ನಮ್ಮ ಜನಗಳಿಗೆ. ಕಾಫಿಯಲ್ಲಿ ಕೆಫಿನ್ ಇದೆ, ಟೀಯಲ್ಲಿ ಟ್ಯಾನಿನ್ ಇದೆ, ಅದನ್ನ ಸೃಷ್ಟಿ ಮಾಡಿದೀವಲ್ಲ. ಹಂಗೆ ಬೇಲದಲ್ಲಿ ಇರ್ತಕ್ಕಂಥ ಅಂಶಗಳು ಜನಗಳಿಗೆ ತಿಳಿಸಿ ಇದನ್ನ ವಾರದಲ್ಲಿ 2 ದಿನ 3 ದಿನ ಈ ಬೇಲನ ಯಾವ ರೀತಿ ಬೇಕಾದ್ರೂ ನಮಗೆ ಉಪಯೋಗ ಮಾಡುವ ಒಂದು ಔಷಧಿಯುಕ್ತ ಒಂದು ಪಾನೀಯವಾಗಿಯೋ ಪೌಡರ್ ಆಗಿಯೋ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕಾಗಿದೆ ಸರ್. ಬಹಳ ಬಹಳ ವಿಶೇಷವಾಗಿ ನೀವು ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿರೋದು. ಈಗಿನ ಪರಿಸ್ಥಿತಿನಲ್ಲಿ ಏನು ಈಗ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಈ ಮಳೆ ಏರುಪೇರು ಆಗ್ತಾ ಇದೆ, ಕೆಲವು ಕಡೆ ಮಳೆ ಬರೋದಿಲ್ಲ, ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಎಲ್ಲಾ ರೀತಿಯಲ್ಲೂ ಸರ್ಕಾರಗಳು ಮತ್ತೆ ರೈತರು ಮತ್ತೆ ಎಲ್ಲಾ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಪ್ರಯತ್ನ ಮಾಡ್ತಿದ್ದಾವೆ. ಈ ನಿಟ್ಟಿನಲ್ಲಿ ನೀವು ಹೇಳಿರ್ತಕ್ಕಂಥ ಹವಾಮಾನ ಬದಲಾವಣೆಗೆ ಹೊಂದ್ಕೋಬೇಕು ಅಂತ ನೀವು 25 ವರ್ಷದಿಂದನೇ ಕಂಡುಕೊಂಡಿರ್ತಕ್ಕಂಥದ್ದು ಬಹಳ ಮಹತ್ವವಾದ ವಿಚಾರ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಿಮಗೆ ಏನು ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಂಡ್ರಿ, ಇದು 1000 ಜನ ರೈತರಿಗೆ ಇದರದ್ದು ಪ್ರಯೋಜನ ಆಗಬೇಕು, ಇದನ್ನ ನಾವು ಯಾವ ರೀತಿ ತಗೊಂಡು ಹೋಗ್ಬೇಕು, ಮುಂದೆ ನಿಮ್ಮ ಒಂದು ಏನು ಜಮೀನಿದೆ ಆ ಜಮೀನಿಗೆ ಭೇಟಿ ಮಾಡಿಸೋದಾಯ್ತು, ನಿಮ್ಮ ಹತ್ರ ಸಲಹೆ ಸೂಚನೆಗಳು ತಗೊಳ್ಳೋದಾಯ್ತು, ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ನೀವು ಇವತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿ ಬಹಳ ಉಪಯುಕ್ತ ಆಗಿದೆ. ಹಾಗಾಗಿ ನಿಮಗೆ ನಮ್ಮ ಸಂಸ್ಥೆ ವತಿಯಿಂದ ಬಹಳ ಧನ್ಯವಾದಗಳು. ಮತ್ತೆ ನಿಮ್ಮನ್ನ ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಬೆಳೆಯನ್ನ ಅಭಿವೃದ್ಧಿಪಡಿಸಬಹುದು, ಯಾವ ರೀತಿ ರೈತರ ಒಂದು ಸಂಪನ್ಮೂಲವನ್ನ ವೃದ್ಧಿಸಬಹುದು ಅನ್ನತಕ್ಕಂಥ ವಿಚಾರನ್ನ ನಾನು ನಿಮ್ ಮುಂದೆ ಚರ್ಚೆ ಮಾಡಿ ಮುಂದೆ ತಗೊಂಡು ಹೋಗ್ತೀನಿ. ಓಕೆ ಸರ್. ಮತ್ತೆ ಇನ್ನೊಂದು, ಈಗ ನನ್ನ ವ್ಯವಸ್ಥೆನೆಲ್ಲ ಮಕ್ಕಳು ನೋಡ್ಕೊಂಡು ಹೋಗಾರ ಅದರ ಸರ್. ನಾನಿವಾಗ ಕರೆದತ್ತಕ್ಕೆ ಹೋಗೋದು, ಮೆರೆದತ್ತ ನೋಡೋದು, ಕೇಳುತ್ತ ಬೋಗಳ ಸರ್. ಈ ರೀತಿ ಈ ಬೇಲಕ್ಕೆ ಯಾರು ಕರೆದ್ರು ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ. ಇದು ಬೇಲ ಒಂದು ವಾಣಿಜ್ಯ ಬೆಳೆ ರೈತನಿಗೆ ಆಗಬೇಕು ಅನ್ನೋದೇ ನನ್ನ ಮಹದಾಯ. ಓಕೆ ಸರ್, ನಮಸ್ತೆ. ನಮಸ್ತೆ ಕೇಳುಗರೆ ಮತ್ತು ರೈತ ಬಾಂಧವರೇ, ಇವತ್ತು ನಾವು ಮೀನುಗಾರಿಕಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡಬೇಕಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರುವ ಡಾಕ್ಟರ್ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮಗೆ ಈ ಹವಾಮಾನ ಬದಲಾವಣೆಯಿಂದ ಮೀನುಗಾರಿಕೆ ಮತ್ತು ಮೀನು ಕೃಷಿಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರಭುದೇವ್ ಅವರೇ ಮಾಹಿತಿ ಮಾಡಿಕೊಡಿ. ಈಗ ಸಾಮಾನ್ಯ ಹವಾಮಾನ ಬದಲಾವಣೆ ಅಂತ ಹೇಳಿದ್ರೆ ವಿಶ್ವದ ಪ್ರತಿಯೊಂದು ಜೀವಿ ಅಥವಾ ಸಸ್ಯ ಜೀವಿ ಇರ್ಬೋದು ಅಥವಾ ಮನುಷ್ಯ ಜೀವಿ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಪ್ರತಿಯೊಂದರ ಮೇಲೂ ಕೂಡ ಅದು ಪ್ರಭಾವ ಬೀರುತ್ತದೆ. ತಮಗೆಲ್ಲ ಗೊತ್ತಿದೆ ಅಗ್ರಿಕಲ್ಚರ್ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತದೆ, ಅದೇ ರೀತಿ ಮೀನುಗಾರಿಕೆ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರ್ತದೆ. ಮೀನುಗಾರಿಕೆಯಿಂದ ಸಾಮಾನ್ಯವಾಗಿ ನಾವೇನು ಮೀನುಗಾರಿಕೆ ಅಂದ ತಕ್ಷಣ ನಮಗೆ ಬರೋದು ಮೀನನ್ನು ಹಿಡಿದು ತರ್ತಕ್ಕಂಥದ್ದು. ಇದನ್ನು 3 ಇದರಲ್ಲಿ ಮಾಡ್ತಾರೆ. ಸಮುದ್ರದ ಮೀನು ಹಿಡ್ಕೊಂಡು ಬರ್ತಾರೆ, ಅದಾದ್ಮೇಲೆ ಹಳೆಯ ಪ್ರದೇಶ ನಾವು ಎಸ್ಚುರಿ ಅಂತ ಹೇಳ್ತೀವಿ, ಸಮುದ್ರ ಅಂದ್ರೆ ನದಿಗಳು ಸಮುದ್ರ ಯಾವ ಇದರಲ್ಲಿ ಸೇರ್ತಾವಲ್ಲ ಅಂತ ಜಾಗಕ್ಕೆ ಎಸ್ಚರಿ ಅಥವಾ ಅಳಿವ ಪ್ರದೇಶ ಅಂತ ಹೇಳ್ತಾರೆ ಅಥವಾ ಕರಾವಳಿ ಪ್ರದೇಶ ಅಂತ ಹೇಳ್ತಾರೆ. 3ನೇದಾಗಿ ಒಳನಾಡು ಮೀನುಗಾರಿಕೆ ಅಂತೇಳಿ ಅಂತ, ಈಗ ನದಿ ಕೆರೆ ಸರೋವರಗಳಲ್ಲಿ ಮೀನನ್ನು ಇಡುತ್ತಿರ್ತಾರೆ, ಇದ್ರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ. ಇನ್ನೊಂದು ಡಾಕ್ಟರ್ ಪ್ರಭುದೇವ್ ಅವರೇ, ಈ ಒಳನಾಡು ಮೀನುಗಾರಿಕೆಯ

ಮತ್ತೆ ಇಲ್ಲಿದ್ದು ಶುದ್ಧ ನೀರನ್ನು ನಂಬ್ಕೊಂಡಿರೋಂತ ಮೀನುಗಳ ಕತೆ ಏನಾಗ್ಬೇಕು ಮತ್ತೆ? ಬಹಳಷ್ಟು ನಷ್ಟ ಆಗುತ್ತೆ. ಈಗ ನಿಮ್ ಕೇಳಬಹುದು, ಇವಕ್ಕೆಲ್ಲ ಯಾವುದೇ ಒಂದು ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಏನರ ಇದೆಯಾ ಅಥವಾ ಏನಾದ್ರು ನಿಮ್ಗೇನು ಮುಂಜಾಗ್ರತೆ ಕ್ರಮ ಮಾಡಬಹುದಾ ಅಂತಲ್ಲಿ? ಇವಾಗ ನಮ್ಮ ಒಂದು ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ. ಈಗ ನಾವು ಸಮುದ್ರಕ್ಕೆ ಮೀನು ಹಿಡಿಯಕ್ಕೆ ಹೋಗ್ಲಿಕ್ಕೆ ರೈತರಿಗೆ ಅಥವಾ ಮೀನುಗಾರರಿಗೆ ಒಂದು ಎರಡು ದಿನ ಮೂರು ದಿನ ಮುಂಚೆನೆ ಅಥವಾ ಒಂದು ವಾರಗಟ್ಟಲೆ ಅಥವಾ ತಿಂಗಳಿಗಿಂತ ಮುಂಚೆನೆ ಅವ್ರಿಗೊಂದು ಹವಾಮಾನ ವರದಿ ಸಿಗುತ್ತೆ. ಅವಾಗ ಏನಾಗುತ್ತೆ, ಅವರು ಎಚ್ಚರಿಕೆ ತಗೋಬಹುದು, ಮೀನು ಹಿಡಿಯೋದಕ್ಕೆ ಇಂಥ ಪ್ರದೇಶದಲ್ಲಿ ನೀವು ಹೋಗ್ಬೇಡಿ, ಇಂಥ ತೀರ ಪ್ರದೇಶಗಳಲ್ಲಿ ಮೀನು ಸಾಕಷ್ಟು ಬಿರುಗಾಳಿಗಳ ಸಂದರ್ಭ ಇದೆ, ನಿಮಗೆ ಇದಾಗಬಹುದು ಅಂತ ಅದು ಈ ಸೂಚನೆ. ಈ ಮ್ಯಾರಿಕಲ್ಚರ್ನಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ನಾವೇನು ಈ ಪಂಜರಗಳನ್ನು ಉಪಯೋಗಿಸಿಕೊಂಡು ಮೀನು ಸಾಕಣೆ ಮಾಡ್ತೀವಲ್ಲ ಈ ಸಮುದ್ರದಲ್ಲಿ, ಅಂತವನ್ನು ಕೂಡ ಒಂದು ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಮಾತ್ರ ಮಾಡಿ, ಅಥವಾ ಅಲ್ಲಿ ಸಾಕಿರ್ತಕ್ಕಂತ ಮೀನುಗಳು ಒಂದ್ ವೇಳೆ ಈ ತರ ಬಿರುಗಾಳಿ ಬಿಂದು ಎಲ್ಲ ಹಾಳಾಗ ಮುನ್ನೆಚ್ಚರಿಕೆ ಸಿಕ್ಕಾಗ ಏನಾಗುತ್ತೆ, ಎಷ್ಟು ಬೆಳೆಯಿರುತ್ತೆ ಅಷ್ಟು ಮೀನನ್ನು ಹಿಡಿದ್ಬಿಟ್ಟು ಮಾರಾಟ ಮಾಡಬಹುದು, ಬೇರೆ ಕಡೆಗೆ ಶಿಫ್ಟ್ ಮಾಡಬಹುದು. ಇನ್ನು ಕರಾವಳಿ ಪ್ರದೇಶದಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ನಮಗೆ ಹ್ಯಾಚರಿಗಳು ಇರ್ತವೆ ಅಥವಾ ಮೀನನ್ನ ಸಾಕಷ್ಟು ಇದಕ್ಕೆ ಸಾಕೋದಕ್ಕೆ ನೈಸರ್ಗಿಕ ಆಹಾರ ಬೇಕಾಗಿರುತ್ತೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಂತದನ್ನ ಮೊದಲೇ ನಮಗೆ ಗೊತ್ತಿದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಎಷ್ಟು ಮೀನುಗಳ ಹಿಡಿದ್ಬಿಟ್ಟು ಮಾರಾಟ ಮಾಡಬಹುದು ಅಥವಾ ಮೀನು ಸಾಕಣೆ ಮಾಡೋದನ್ನ ಪೋಸ್ಟ್ ಪೋನ್ ಮಾಡಬಹುದು, ಇಲ್ಲ ಈ ಸರಿ ಸಾಕೋದ್ರ ಬದಲು ಮುಂದಿನ ಒಂದು ತಿಂಗಳಲ್ಲಿ ಅದು ಕರಾವಳಿ ಇದ್ರದ್ದೇನು ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಲ್ಲ ಅದು ಮುಗಿದ ಮೇಲೆ ಮಾಡೋಣ ಅಂತೇಳಿ ಒಂದು ಮಾಡ್ಕೋಬಹುದು. ಇಂಥವು ಮಲೆನಾಡು ಪ್ರದೇಶದಲ್ಲೂ ಕೂಡ ಅಷ್ಟೇ. ಇವಾಗ ಏನಾಗುತ್ತೆ, ಟೆಂಪರೇಚರ್ ನಾನು ಹೇಳಿದೆ, ಈಗ ಉದಾಹರಣೆ ಇದನ್ನು ಭದ್ರಾವತಿ ಬಿಆರ್ ಪ್ರಾಜೆಕ್ಟ್ ತಗೊಂಡಾಗ ಏನಾಗುತ್ತೆ, ಮೋಡ ಮುಚ್ಚಿದ ವಾತಾವರಣದಲ್ಲಿ ಒಂದು ಸಾಕಷ್ಟು ಟೆಂಪರೇಚರ್ ತುಂಬಾ ಡೌನ್ ಆಗಿಬಿಟ್ಟು ನಮಗೆ ಹ್ಯಾಚರಿ ಆಗದೆ ಹ್ಯಾಚ್ ಔಟ್ ಆಗದೇ ಇಲ್ಲ ಅಂತ ಹೇಳಿದೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಇವಾಗ ಇನ್ಲ್ಯಾಂಡ್ ಇದು ಅಂದ್ರೆ ಒಂದು ಕವರ್ಡ್ ಇದು ಬರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಬರ್ತದೆ, ಅಲ್ಲಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ತಾರೆ. ಸೊ ಇಂಥವೆಲ್ಲ ನಾವು ಹೊಸ ಹೊಸ ತಂತ್ರ ಅಳವಡಿಸಿಕೊಂಡ್ರೆ ಸ್ವಲ್ಪ ನಾವು ಬಚಾವಾಗಬಹುದು, ಸ್ವಲ್ಪ ಅದನ್ನು ಇದು ಮಾಡ್ಕೋಬಹುದು. ಡಾಕ್ಟರ್ ಪ್ರಭು ದೇವರೇ, ನಾವು ಕಡೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಹವಾಮಾನ ಬದಲಾವಣೆ ಇದನ್ನು ನಾವು ಕೇಳ್ತಾ ಇದ್ದೇವೆ, ಇದರಿಂದ ಈ ಮೀನು ಮರಿ ಅಥವಾ ಮೀನು ಸಾಕಾಣಿಕೆ ಮೇಲೆ ಯಾವ ತರ ಪರಿಣಾಮ? ನಾನು ಇವಾಗಲೇ ಹೇಳಿದೆ, ಮೀನು ಮರಿ ಉತ್ಪತ್ತಿ ಮಾಡೋದ್ರಿಂದ ಅಂತ ಮೀನು ಸಾಮಾನ್ಯವಾಗಿ ಒಂದು ನೀರಿನಲ್ಲಿರ್ತಕ್ಕಂತ ಪೂರಕ ಒಂದು ವಾತಾವರಣ ಬಯಸ್ಕೊಂಡೋಗುತ್ತೆ. ಇಲ್ಲಿರ್ತಕ್ಕಂತ ಏನಾದ್ರು ವ್ಯತ್ಯಾಸಗಳಾದಾಗ ಒಂದು ಮೀನಿಗೆ ಬಹಳಷ್ಟು ಟೆಂಪರೇಚರ್ ಜಾಸ್ತಿ ಆಯ್ತು ಅಂತ ಇಟ್ಕೊಂಡು ನೀರಿನಲ್ಲಿ, ಅವಾಗ ಮೀನಿನ ಆಹಾರ ಉತ್ಪತ್ತಿ ತಿನ್ನೋದು ಕಡಿಮೆ ಆಗುತ್ತೆ. ಆಹಾರ ತಿನ್ನೋದು ಕಡಿಮೆ ಆದಾಗ ಏನಾಗುತ್ತೆ, ಅದಕ್ಕೆ ಬೇಕಾದಷ್ಟು ಎನರ್ಜಿ ಸಿಗೋದಿಲ್ಲ. ಎನರ್ಜಿ ಸಿಗದೇ ಇದ್ದಾಗ ಏನಾಗುತ್ತೆ, ಶಕ್ತಿ ಸಿಗೋದಿಲ್ಲ, ಆ ಬೆಳವಣಿಗೆ ಕುಂಠಿತ ಆಗುತ್ತೆ. ಬೆಳವಣಿಗೆ ಕುಂಠಿತ ಆದಾಗ ಏನಾಗುತ್ತೆ, ಅಲ್ಲಿ ಪ್ರೌಢಾವಸ್ಥೆ ಬರಲ್ಲ. ಪ್ರೌಢಾವಸ್ಥೆ ಬರಲಿಲ್ಲ ಅಂದ್ರೆ ಮರಿ ಉತ್ಪತ್ತಿ ಮಾಡಲ್ಲ, ಮರಿ ಉತ್ಪತ್ತಿ ಮಾಡಲ್ಲ ಅಂದ್ರೆ ಸಾಕಣೆ ಮಾಡೋದಕ್ಕೆ ಮರಿಗಳು ಸಿಗೋದಿಲ್ಲ, ಒಂದಕ್ಕೊಂದು ಒಂದಕ್ಕೊಂದ್ಲಿ. ಆವಾಗ ಮರಿಗಳು ಸಿಗಲೇ ಇದ್ದಾಗ ಅಂದ್ರೆ ನಮ್ಮ ಒಟ್ಟಾರೆಯಾಗಿ ಮೀನು ಉತ್ಪತ್ತಿ ಕಡಿಮೆ ಆಗುತ್ತೆ. ಇದು ಮೂರು ಸಂದರ್ಭದಲ್ಲಿ ಅಂದ್ರೆ ಸಮುದ್ರ ಮೀನುಗಾರಿಕೆಯಲ್ಲಿ ಇರಬಹುದು, ಒಳನಾಡು ಮೀನುಗಾರಿಕೆ ಅಥವಾ ಅಳಿಯುವ ಪ್ರದೇಶದಲ್ಲಿ ಮೂರು ಕೂಡ. ಬಟ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ಇದರ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವು ಒಂದು ಹವಾಮಾನ ಬದಲಾವಣೆ ಬೇರೆ ಪರಿಣಾಮ ಬೀರ್ತದೆ ಅಷ್ಟೇ. ಸಂಚಕಾರ ಮಾಡದಿರಿ ಉಸಿರಿಗೆ, ಸಂಚಕಾರ ಮಾಡದಿರಿ. ಆಕಾಶವಾಣಿ ಕಾರವಾರ ಸಮಯ 7:35 ಜಾನಪದ ಸಂಗೀತ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಯಾವತ್ತ ಕೇಳೋಣ? ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಸ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಇಂದಿನ ಜನಪದ ಸಂಗೀತದಲ್ಲಿ ಕೇಳಿ ಸೋಮಣ್ಣ ಭುಜಪ್ಪ ಗೋಳ್ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು. ಬಂದೆ ಕಾಯ ಬಂಡಾರದಲ್ಲಿ ನಿತ್ಯ ಮಡಿವೆ ನಿನ್ನ ಸ್ಮರಣೆ, ಬಂದೆ ಕಾಯ ಬಂಡಾರದಲ್ಲಿ ನಿತ್ಯ ಮಡಿವೆ ನಿನ್ನ ಸ್ಮರಣೆ, ಬಂದೆ ಕಾಯ ಬಂಡಾರದಲ್ಲಿ ನಿತ್ಯ ಮಡಿವೆ ನಿನ್ನ ಸ್ಮರಣೆ, ಬಂದೆ ಕಾಯ ಬಂಡಾರದಲ್ಲಿ ಗೋರ ಕೊಲದ ಯೋಗೇನೆ ದಯಾ ಮಾಡ ಜಗ ಜನನೆ, ಯೋರ ಕೊಲದ ಯೋಗಿನಿ ದಯಾ ಮಾಡ ಜಗ ಜನನೆ, ವರವ ನೀಡುವ ಕರಣಿ ನಿನ್ನ ಪಾದಕ ಹಚ್ಚಿವನಿ, ನಿತ್ಯ ಮಾಡದ ನಿನ್ನ ಸರಣಿ, ಬಂದ ಕಾಯ ಬಂಡಾಯ ಬರಣಿ, ನಿತ್ಯ ಮಾಡದ ನಿನ್ನ ಸರಣಿ, ಬಂದ ಕಾಯ ಬಂಡಾಯ ಬರಣಿ ಸನ್ಯಾಸತಿ ಸಾಧ್ವಿಯ ಮನೆ ಭಕ್ತರಿಗೆ ಆದ್ಯವಸರಣೆ, ಸನ್ಯಾಸತಿ ಸಾಧ್ವಿಯ ಮನೆ ಭಕ್ತರಿಗೆ ಆದ್ಯವಸರಣೆ, ಅತ್ತಾಗೆ ದೇವ ಅಮೃತ ರಾಣಿ ಸದಾ ಮೋಹಕರಿಗೆ ಕಲ್ಲಿನ ಕರಣಿ, ನಿತ್ಯ ಮಡಿವ ನಿನ್ನ ಸರಣಿ, ಬಂದರೆ ಕಾಯ ಬಂಡಾಯ ಬರಲಿ, ನಿತ್ಯ ಮಡಿವ ನಿನ್ನ ಸರಣಿ, ಬಂದರೆ ಕಾಯ ಬಂಡಾಯ ಬರಲಿ ವೈಕುಂಠ ದೀಶನ ಜನನೆ, ಕಾಲ ಕಾಲಕ್ಕೆ ಅವತಾರ ಧಾರಣೆ, ವೈಕುಂಠ ದೀಶನ ಜನನೆ ಕಾಲ ಕಾಲಕ್ಕೆ ಅವತಾರ ಧಾರಣೆ, ಮುತ್ತಿನ ಹಾಲ ರತ್ನ ಮನೆ ನಿನ್ನ ನಾಮ ಒಂದಂಗ ಸರಣಿ, ನಿತ್ಯ ಮಡಿವೆ ನಿನ್ನ ಸರಣಿ, ಬಂದರೆ ಕಾಯ ಬಂಡಾರ ಬರಣಿ, ನಿತ್ಯ ಮಡಿವೆ ನಿನ್ನ ಸರಣಿ, ಬಂದರೆ ಕಾಯ ಬಂಡಾರ ಬರಣಿ ಸಿದ್ಧ ಸರ್ಗ ಚಿಂತಾಮಣಿ ಸುರರಿಯಾದಿ ಅವತಾರ ಧಾರಣೆ, ಸಿದ್ಧ ಸರ್ಗ ಚಿಂತಾಮಣಿ ಸುರರಿಯಾದಿ ಅವತಾರ ಧಾರಣೆ, ಗಂಧರ್ವರಿಗೆ ಗಾನ ಯೋಗಿನಿ ಧರಣಿ ಯೋ ಜನಸಿದಿ ಜನನಿ, ನಿತ್ಯ ಮಡಿವೆ ನಿನ್ನ ಸ್ಮರಣೆ, ಬಂದರೆ ಕಾಯ ಬಂಡಾರ ಬರಣಿ, ನಿತ್ಯ ಮಡಿವೆ ನಿನ್ನ ಸ್ಮರಣೆ, ಬಂದರೆ ಕಾಯ ಬಂಡಾರ ಬರಣಿ ಯೋ ಕೊಳದ ಯೋ ಬಾಯಿ ಬಾ ಜಗನ್ ಮಾತೆ ಬಾತಾಯಿ ಬಾ ಜಗನ್ ಮಾತೆ ಬಾತಾಯಿ ಬಾ ಜಗನ್ ಮಾತೆ ಬಾತಾಯಿ ಬಾ ಜಗನ್ ಮಾತೆ ಬಾ ನಿನ್ನ ನಾಮವು ಪ್ರೇಮದಿ ಬಜಸುಯ ಬಾತಾಯಿ ಬಾ ಜಗನ್ ಮಾತೆ ಬಾತಾಯಿ ಬಾ ಜಗನ್ ಮಾತೆ ನಿನ್ನ ಜಗನ್ ಮಾತೆ ಆದರ ಚಕ್ರದಿ ಕ್ರಿಯಾಶಕ್ತಿ ಬಾ ಸ್ವಾದಿಷ್ಟ ಚಕ್ರದಿ ಜ್ಞಾನ ಶಕ್ತಿ ಬಾ ಆದರ ಚಕ್ರದಿ ಕ್ರಿಯಾಶಕ್ತಿ ಬಾ ಸ್ವಾದಿಷ್ಟ ಚಕ್ರದಿ ಜ್ಞಾನ ಶಕ್ತಿ ಬಾ ನೀ ಮಾತೈ ಮಾದೇವಿ ಬೇಗನಿ ಬಾ ನೀ ಮಾತೈ ಮಾದೇವಿ ಬೇಗನಿ ಬಾ ಬಾತಾಯಿ ಬಾಗನ್ ಮಾತೆ ಬಾತಾಯಿ ಬಾ ಜಗನ್ ಮಾತೆ ನಿನ್ನ ಜಗನ್ ಮಾತೆ ಮಣಿಪುರ ಚಕ್ರದಿ ಕ್ರಿಯಾಶಕ್ತಿ ಬಾ ಅನಾಹುತ ಚಕ್ರದಿ ಆದಿಶಕ್ತಿ ಬಾ ಮಣಿಪುರ ಚಕ್ರದಿ ಕ್ರಿಯಾಶಕ್ತಿ ಬಾ ಅನಾಹುತ ಚಕ್ರದಿ ಆದಿಶಕ್ತಿ ಬಾ ನೀ ಅಮ್ಮ ರುದ್ರ ಮಾತೆ ದಯ ತೋರೆ ಬಾ ನೀ ಅಮ್ಮ ರುದ್ರ ಮಾತೆ ದಯ ತೋರೆ ಬಾ ಬಾತಾಯಿ ಬಾ ಜಗನ್ ಮಾತೆ ಬಾತಾಯಿ ಬಾ ಜಗನ್ ಮಾತೆ ಮಾತೆ ಕಾಸಿ ಕಣ್ಣಿ ಬಾ ದುಷ್ಟ ಚೈತನ್ಯ ಒಡೆದ ದುರಿಗೆ ನೀ ಬಾ ಹುಣ್ಣು ರಾಸಿ ಕಾಸಿ ಕಣ್ಣಿ ಬಾ ದುಷ್ಟ ಚೈತನ್ಯ ಒಡೆದ ದುರಿಗೆ ನೀ ಬಾ ನೀ ಲಕ್ಷ್ಮಣನ ಕೈತೆಯಲ್ಲೇ ಕರ್ಣ ದೋರೆ ಬಾ ನೀ ಲಕ್ಷ್ಮಣನ ಕೈತೆಯಲ್ಲೇ ಕರ್ಣ ದೋರೆ ಬಾ ಬಾತಾಯಿ ಬಾ ಜಗನ್ ಮಾತೆ